ಅಂದ್ರೆ ನಿಮ್ಮ ಪೂರ್ವಿಕರ ಹಿನ್ನೆಲೆ ಹೇಳಿ ಸ್ವಲ್ಪ. ಸರ್, ನಮ್ಮ ಪೂರ್ವಿಕರೆಲ್ಲ ಮೊದಲೆಲ್ಲ ವ್ಯವಸಾಯ ಮಾಡ್ತಾ ಇದ್ರು ಸರ್. ಮತ್ತೆ ತೋಟದಲ್ಲಿ ದೇವಸ್ಥಾನ ಇದೆ, ಅರ್ಚಕರ ಕೆಲಸನೂ ಮಾಡ್ತಾ ಇದ್ದಾರೆ ಸರ್ ಪೂರ್ವಿಕರ ಕಾಲದಿಂದನು. ನಾನು ಮೂಲತಃ ಡಿ ಫಾರ್ಮಸಿ ಆಗಿದೆ ಸರ್. ಆಕ್ಚುಲಿ ನಾನು ರೈತ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ಸುಮಾರು 15 ವರ್ಷ. ನಾನು ಫಾರ್ಮಸಿಸ್ಟ್ ಕೆಲಸ ಮಾಡ್ತಾ ಇದ್ದೆ ಸರ್, ಪ್ಲಸ್ ಫರ್ನಿಚರ್ ವರ್ಕ್ ಕೂಡ ಮಾಡ್ತಾ ಇದ್ದೆ ಸರ್ ನೈಟ್ ಟೈಮಲ್ಲಿ ಬಿಡುವಿದ್ದಾಗ. ಮತ್ತೆ ನಾನು ಮತ್ತೆ ನಮ್ಮ ತಂದೆ ತಾಯಿಗೆ ವಯಸ್ಸಾಯಿತು, ಅದರಿಂದ ನಾನು ತೋಟ ನೋಡಿದಾಗೂ ಆಗುತ್ತೆ ಮತ್ತೆ ತಂದೆ ತಾಯಿ ನೋಡ್ಕೊಳ್ಳೋಕಾಗುತ್ತೆ ಅಂತೇಳಿ ಗುಡೇಕೋಟೆ ಗ್ರಾಮಕ್ಕೆ ವಾಪಸ್ ಬಂದೆ ಸರ್. ಬಂದು ನಮ್ಮ ತಂದೆಯವರೆಲ್ಲ ವ್ಯವಸಾಯ ಮಾಡ್ತಾ ಇದ್ರು, ಅವ್ರದ್ದೆಲ್ಲ ಬರೀ ಜೋಳ ಮೆಕ್ಕೆಜೋಳ ಆ ಥರದ್ದೆಲ್ಲ ಬೆಳೀತಾ ಇದ್ರು ಸರ್. ನಾನು 1 ವರ್ಷ ನೋಡಿದೆ, ಅದರಿಂದ ಬರೀ ಲಾಸ್ ಆಗಿದ್ದೆ ಜಾಸ್ತಿ, ವಿನಃ ಲಾಭ ಅಂತದ್ದು ಯಾವುದು ಇರಲಿಲ್ಲ ಸರ್. ಆದ ಕಾರಣದಿಂದ ನಾನೇನು ಮಾಡಿದೆ, ಸಜ್ಜನ್ ಸರ್ ಪರಿಚಯ ಆಯಿತು ಸರ್, ಅವರು ಒಳ್ಳೆ ರೈತರು ಸರ್, ಆರ್ಗ್ಯಾನಿಕ್ ಮಾಡ್ತಾ ಇದ್ರು. ಅವರು ನನಗೆ ಒಂದು ಮೀಟಿಂಗ್ ಅಲ್ಲಿ ಸಲಹೆ ಕೊಟ್ರು ಸರ್. ನಾನು ಮೀಟಿಂಗ್ ಹೋದಾಗ ಅವರು ಗುಡ್ಡದಲ್ಲಿರ್ತಕ್ಕಂಥದ್ದನ್ನ ಕೆಳಗಡೆ ಇಳಿಸಪ್ಪ ಭೂಮಿಗೆ ಅಂತ ಹೇಳಿದ್ರು. ಅವರೇ ನಾನು ಮೇನ್ ಪ್ರೇರೇಪಣೆ ಆಗಿದ್ದು. ನಾನು ಅದನ್ನ ಸೀತಾಫಲ ಮಾಡಿದೆ ಸರ್, ಗುಡ್ಡದಲ್ಲಿರ್ತಕ್ಕಂಥದ್ದು, ಪ್ಲಸ್ ಜೊತೆಗೆ ಬರ್ತಾ ಬರ್ತಾ ಪೇರ್ಲ ಮಾಡಿದೆ, ಶ್ರೀಗಂಧ ಮಾಡಿದ್ದೀನಿ, ಮತ್ತೆ ಹೆಬ್ಬೇವು, ಆಸಿನ ಮರ, ಮ್ಯಾಂಗೋ, ಜಮ್ನೆರಳೆ, ರಕ್ತ ಚಂದನ, ಈ ತರದೆಲ್ಲ ಅರಣ್ಯ ಕೃಷಿ ಪ್ಲಸ್ ತೋಟಗಾರಿಕೆ ಎರಡನ್ನೂ ಮಾಡಿದೀನಿ ಸರ್. ನಿಮಗೆ ಮೊದಲು ಈ ಕೃಷಿಯ ಅನುಭವ ಇತ್ತ ಹೇಗೆ? ಸರ್, ನನಗೆ ಯಾವ ತರದ ಕೃಷಿಯ ಅನುಭವ ಇಲ್ಲ ಸರ್. ಸಜ್ಜನ್ ಸರ್ ಪ್ರೇರೇಪಣೆ ಮೇಲೆ ಅವರೆಲ್ಲ ಸಜೆಷನ್ಸ್ ಕೊಡ್ತಾ ಇದ್ರೆ ಆ ತರ ನಾನು ಮಾಡ್ಕೊಂಡು ಬಂದಿದ್ದೀನಿ ಸರ್. ಈಗ ಸಕ್ಸಸ್ಫುಲ್ ರೈತ ಅಂತ ನನಗೆ ಹೆಮ್ಮೆ ಆಗುತ್ತೆ ಸರ್, ಯಾಕಂದ್ರೆ ನಾನು ಅದರಲ್ಲಿ ಸ್ವಲ್ಪ ಕಂಡಿದ್ದೀನಿ ಸರ್. ಸೀತಾಫಲ ಆಗ್ಲಿ ಪೇರ್ಲ ಆಗ್ಲಿ ಲಾಭದಾಯಕ ಕಂಡಿದ್ದೀನಿ ಸರ್. ಈಗ ನೀವು ಕೆಲಸ ಬಿಟ್ಟು ಬಂದ ಮೇಲೆ ಕೃಷಿನೇ ಮಾಡಬೇಕು ಅಂತಕ್ಕಂಥ ಪ್ರೇರಣೆ ಸಜ್ಜನವ್ರನ್ನ ನೋಡೋದಕ್ಕಿಂತ ಮುಂಚೆ ಬೇರೆ ಎಲ್ಲಿಂದ ಮೂಡಿತು ನಿಮ್ಗೆ ಭೂಮಿ? ಮೊದಲು ನಿಮ್ಗಿತ್ತು, ಇತ್ತಲ್ವಾ? ಇತ್ತು ಸರ್. ಹಾಂ ಹಾಂ. ಸೊ ಹಾಗಾಗಿ ನಿಮಗೆ ಇನ್ನೂ ನಾನು ಒಂದಿಷ್ಟು ಪ್ರೋಗ್ರೆಸಿವ್ ಆಗಿ ಫಾರ್ಮಿಂಗ್ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಹೇಗೆ ಮೂಡಿತು ಅಂತ? ಸರ್, ಯಾಕಂದ್ರೆ ಸರ್ ಇವತ್ತಿನ ಇದರಲ್ಲಿ ಮಾಮೂಲು ಜೋಳಗಳೆಲ್ಲ ಬೆಳೆಯೋದ್ರಿಂದ ಲಾಭದಾಯಕ ಇಲ್ಲ ಸರ್. ಇದರಿಂದ ಆದರೂ ಬೆಳೆ ಬೆಳೆದು ಮುಂದೆ ಯಾವುದನ್ನ ಪಲ್ಪ್ ಮಾಡ್ಬೋದು, ಹಲವಾರು ಮಾಡ್ಬೋದು ಸರ್ ಇದರಲ್ಲಿ ಹಣ್ಣುಗಳಿಂದ. ಮತ್ತೆ ನಾವು ಇದೇ ಮೇನ್ ಮ್ಯಾಂಗೋ ನಮಗೆ ಚೆನ್ನಾಗಿದೆ ಸರ್, ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಇಯರ್ ಇಂದ. ಮ್ಯಾಂಗೋ ಮತ್ತೆ ಸೀತಾಫಲ ನ್ಯೂ ಜರ್ಸಿ ಕೇಳ್ತಾ ಇದಾರೆ, ಆಕ್ಚುಲಿ ಅಲ್ಲಿ ಸಪ್ಲೈ ಮಾಡ್ಬೇಕಂತ ಇದೀವಿ ಸರ್. ಮ್ಯಾಂಗೋ ನಿಮಗೆ ಯಾವ ತಳಿಯ ಮ್ಯಾಂಗೋ? ನಾವು ಆಲ್ಫಾನ್ಸ್ ಸರ್, ಮೇನ್ ಆಲ್ಫಾನ್ಸ್ ಇದೆ, ಒಂದು 800 ಮ್ಯಾಂಗೋ ಇದೆ ಸರ್ ಆಲ್ಫಾನ್ಸ್, ಅದರಲ್ಲಿ ಒಂದು 25 ಮರ ಸಿಂಧೂರ ಇದೆ ಸರ್. ಮ್ಯಾಂಗೋ ಸಿಂಧೂರ ಇದೆ ಸರ್, ಮತ್ತೆ ಜಮ್ನೆರಳೆ ಇದೆ ಸರ್. ಸರ್, ಇಷ್ಟೆಲ್ಲ ಈ ಮರ ಕೃಷಿ ಮತ್ತು ತೋಟಗಾರಿಕೆ ಕೃಷಿಯನ್ನು ಮಾಡೋದಕ್ಕೆ ನೀವು ಇಲಾಖೆಯ ಸಹಕಾರ ತಗೊಂಡಿದ್ದೀರಾ? ಹೇಗೆ ಸರ್ಕಾರದ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅವರಿಂದ ಏನು ಸಹಾಯ ತಗೊಂಡಿರಿ? ಸರ್, ನಾನು ತೋಟಗಾರಿಕೆ ಇಲಾಖೆಯಿಂದ ಸೀತಾಫಲಕ್ಕೊಂದು ನನಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್. ಅದು ಬಿಟ್ಟರೆ ನನಗೆ ಕೃಷಿ ಇಲಾಖೆಯಿಂದ ಮತ್ತೆ ಆತ್ಮ ಯೋಜನೆ ಅಡಿಯಲ್ಲಿ BTM ಅಂತಾರೆ ಸರ್, ಅವರಿಂದ ನನಗೆ ಹಲವಾರು ಪ್ರಯೋಜನಗಳು ಆಗಿದ್ದಾವೆ ಸರ್. ಫ್ರೂಟ್ ಫ್ಲೈ ಟ್ರ್ಯಾಪ್ಸ್ ಆಗಿರ್ಬೋದು, ಮತ್ತೆ ಜೇನು ಪೆಟ್ಟಿಗೆ ಆಗಿರ್ಬೋದು, ಈ ಥರದ ಹಲವಾರು ಮಾರ್ಗದರ್ಶನಗಳಿಂದ ಅವ್ರು ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ ಸರ್ ಅವರಿಂದ. ಈ ಸೀತಾಫಲ ಮಾರುಕಟ್ಟೆ ಹೇಗಿದೆ ನಿಮಗೆ, ಅದು ಮತ್ತೆ ನೀವು ಇಳುವರಿ ಹೇಗೆ ಬರ್ತಾ ಇದೆ? ನನಗೆ ಸೀತಾಫಲ ಮಾರುಕಟ್ಟೆ ಅಂದರೆ ಸರ್, ನಮ್ಮ ಗುಡ್ಡಗಾಡಲ್ಲಿ ಅತಿ ಹೆಚ್ಚಾಗಿ ಬರುತ್ತೆ ಸರ್. ಅದು ಬರೋದಕ್ಕಿಂತ 2.5 ತಿಂಗಳು ಮುಂಚೆ ನಮ್ದು ಸ್ಟಾರ್ಟ್ ಆಗುತ್ತೆ ಸರ್. ಬೆಟ್ಟದ್ದು ಸ್ಟಾರ್ಟ್ ಆಗೋಕ್ಕಿಂತ ಒಂದು 1 ಮಂತ್ ಮುಂಚೆ ನಮ್ದು ಮುಗಿದೇ ಹೋಗುತ್ತೆ ಸರ್. ನಾನೇ ನಮ್ಮ ತೋಟದ ಹತ್ರನೇ ಬಂದು 35-40 ರೂಪಾಯಿ ಪರ್ ಕಿಲೋ ಕೊಡ್ತಾ ಇದ್ದೀನಿ ಸರ್, ಅಲ್ಲೇ ತೋಟದ ಹತ್ರನೇ. ಮತ್ತೆ ಗುಡ್ಡಗಾಡಿನ ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ 10 ರೂಪಾಯಿ ಕಿಲೋ ಆಗುತ್ತೆ ಸರ್. ಅದು ತುಂಬಾ ಲಾಸ್ ಆಗುತ್ತೆ ಸರ್. ನಾವು ಪ್ರೋನಿಂಗ್ ಮಾಡ್ಕೊಂಡು ಮುಂಚೆ ಬರೋ ತರ ನಾವು ಮಾಡ್ಕೊಂತೀವಿ ಸರ್. ಅದನ್ನ ಹಣ್ಣು ಬರೋ ತರ ಎಲ್ಲಿ ಅವರು ಬಂದು ಹೋಯ್ತಾರೆ? ನಾವೆಲ್ಲ ಇವಾಗ ಸದ್ಯಕ್ಕೆ ಬಳ್ಳಾರಿಗೆ ಕೊಡ್ತಾ ಇದೀವಿ ಸರ್, ಅವರೇ ಬಂದು ತಗೊಂಡೋಗ್ತಾ ಇದಾರೆ. ನೆಕ್ಸ್ಟ್ ಇಯರ್ ಇಂದ ಬೇರೆ ಕಡೆ ಕೇಳ್ತಾ ಇದಾರೆ ಸರ್, ಆಂಧ್ರದಲ್ಲಿ ಕೇಳ್ತಾ ಇದಾರೆ, ಮತ್ತೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೈದರಾಬಾದ್ ಇಂದ ಬಂದಿದ್ರು ಸರ್. ಅವ್ರು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಸಜೆಷನ್ಸ್ ಕೊಟ್ಟಿದ್ದಾರೆ ಕೆಲವೆಲ್ಲ, ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಈಗ ವಿದೇಶಕ್ಕೆ ಸೀತಾಫಲವನ್ನು ಕಳಿಸ್ಬೇಕು ಅಂತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡಿದ್ರೆ ಅದರ ಕ್ವಾಲಿಟಿ, ಅದರ ಪ್ಯಾಕಿಂಗ್ ಸಿಸ್ಟಮು ಎಲ್ಲ ಹೇಗೆ, ಆ ಸಿದ್ಧತೆ ಏನಾದರೂ ಮಾಡೋದಕ್ಕೆ ಯೋಜನೆ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಸಿದ್ಧತೆಗೆ ಆ್ಯಕ್ಚುಲಿ ಅವ್ರು ಕೇಳಿರ್ತಕ್ಕಂಥವ್ರು ಕಾಯಿ ನಮ್ಮದು ಸ್ಟಾರ್ಟ್ ಆಗೋಕ್ಕಿಂತ ಒಂದು ಮುಂಚೆ ಬಂದು ಪ್ಯಾಕಿಂಗ್ ಯಾವ ಥರ ಮಾಡಬೇಕು, ಪ್ರತಿಯೊಂದು ನಾವು ಕಾಯಿ ಕೊಟ್ಟರೆ ಆಯಿತು ಸರ್, ಅವರೇ ಪ್ರತಿಯೊಂದು ಪ್ಯಾಕ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಅವರೇ ತೊಗೊಂಡೋಗ್ತಾರೆ ಸರ್. ನಮ್ದೇನು ಇರಲ್ಲ ಅಲ್ಲಿ, ಕಾಯಿ ಮಾತ್ರ ಕಿಚ್ಚಿ ನಾವು ಕೊಡಬೇಕು, ಡ್ಯಾಮೇಜ್ ಆಗದೇ ಇರೋ ಥರ, ಸ್ಕ್ರ್ಯಾಚ್ ಆಗದೆ ಇರೋ ಥರ ನೀಟಾಗಿ ಮೇಂಟೈನ್ ಮಾಡಿ ಕೊಡಬೇಕು ಸರ್ ಅವ್ರಿಗೆ. ಈಗಾಗಲೇ ಏನೋ ಒಪ್ಪಂದ ಆಗಿದೆಯಾ? ಒಪ್ಪಂದ ಇನ್ನೂ ಆಗಿಲ್ಲ ಸರ್, ನೆಕ್ಸ್ಟ್ ಇಯರ್ ಇಂದ ಬರ್ತೀವಿ ಅಂತ ಹೇಳಿದಾರೆ, ಕನ್ಫರ್ಮ್ ಮಾಡಿದ್ದಾರೆ ಸರ್. ಬಂದ್ಮೇಲೆ ಮಾತುಕತೆ ಆಡ್ಬೇಕು ಸರ್. ಜೊತೆಗೆ ಒಂದು 500 ಪೇರ್ಲ ಗಿಡಗಳನ್ನೆಲ್ಲ ಹಾಕಿದ್ರಿ ಅಂತ ಹೇಳಿದ್ರಿ, ಅದು ಯಾವ ತಳಿದು ಮತ್ತೆ ಅದು ಇಳುವರಿ ಹೇಗೆ ಬರ್ತಾ ಇದೆ, ಅದರ ಆದಾಯ ಹೇಗಿದೆ ಸರ್? ನಾವು ಹಾಕಿರೋದು ಪೇರ್ಲ ಅಲಹಾಬಾದ್ ಸಫೇದ ಅಂತ ಸರ್. ಆಕ್ಚುಲಿ ಒಳ್ಳೆ ಲಾಭದಾಯಕ ಸರ್. ಬಳ್ಳಾರಿನಲ್ಲಿ ಆಕ್ಚುಲಿ ಅಲ್ಲೇ 30 ರೂಪಾಯಿ ಕೊಡ್ತಾ ಇದ್ದಾರೆ, ಇಲ್ಲಿಂದ ಗುಡೆಕೋಟೆಯಿಂದ ತೊಗೊಂಡೋಗಿ ಬೇರೆ ತಳಿಗಳ ಕಾಯಿಗಳೆಲ್ಲ. ನಾನು ಅಲಹಾಬಾದ್ ಸಫೇದನ ನಮ್ಮ ಗುಡೆಕೋಟೆ ಗ್ರಾಮದಲ್ಲೇ ಕೊಡ್ತಾ ಇದ್ದೀನಿ ಸರ್. ವಾರದಲ್ಲಿ ಏನಿಲ್ಲ ಅಂದ್ರೆ 300 ಕೆಜಿವರೆಗೂ ಕೊಡ್ತಾ ಇದ್ದೀನಿ ಸರ್. 25-26 ರೂಪಾಯಿವರೆಗೂ ಪರ್ ಕಿಲೋ ಕೊಟ್ಟಿದ್ದೀನಿ ಸರ್. ಒಳ್ಳೆ ಲಾಭದಾಯಕ ಸರ್ ಪೇರ್ಲ ಕೂಡ. ಅಂದ್ರೆ ವಾರಕ್ಕೆ ಎಷ್ಟು ಆದಾಯ ಬರುತ್ತಾ ಇದೆ? ವಾರಕ್ಕೆ ಅದೇ ಸರ್ 200 ಕೆಜಿ ಕೊಡ್ತದೆ ಸರ್. 5-6 ಸಾವಿರದವರೆಗೆ ಅದು ನಾವು ಕಡಿಮೆ ಅಂದ್ರೆ 1-2 ತಿಂಗಳವರೆಗೂ 2.5 ತಿಂಗಳವರೆಗೆ ಬರುತ್ತೆ ಸರ್. ಮತ್ತೆ ಅದು ಪ್ರೋನಿಂಗ್ ಮಾಡಿ ಕಟಿಂಗ್ ಎಲ್ಲ ಮಾಡಿದ್ರೆ ಮತ್ತೆ 6 ಮಂತ್ಸ್ಗೆ ಮತ್ತೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ 6 ತಿಂಗಳಿಗೆ ಮತ್ತೆ 6 ತಿಂಗಳಿಗೆ ಮತ್ತೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್. ಜೊತೆಗೆ ಈ ಶ್ರೀಗಂಧದ ಮರ ಹಾಕಿದ್ರಿ ಅಂತ ಹೇಳಿದ್ರಿ, ಈ ಶ್ರೀಗಂಧದ ಮರ ಬೆಳೆಯೋದಕ್ಕೆ ಏನ್ ಪ್ರೇರಣೆ ನಿಮ್ಗೆ, ಅದನ್ನೆಲ್ಲ ಹೇಗೆ ನೋಡ್ತಾ ಇದ್ರಿ? ಆಕ್ಚುಲಿ ಶ್ರೀಗಂಧ ಮಾಡ್ಬೇಕಂತ ಐಡಿಯಾ ಇರ್ಲಿಲ್ಲ ಸರ್. ಆಕ್ಚುಲಿ ಫಾರೆಸ್ಟ್ ಆಫೀಸ್ ಅಲ್ಲಿ ಇರ್ಲಿಲ್ಲ, ಒಬ್ರು ಮೇಡಮ್ ಇದಾರೆ ಅವ್ರ ಹತ್ರ ಹೋಗಿ ನಾವು ಸಸಿಗಳನ್ನ ತಂದಿವಿ ಸರ್. ಅಲ್ಲಿ ತಂದು ನಾವು 200 ಸಸಿ ತಂದಿವಿ ಸರ್. 35 ರೂಪಾಯಿ ಬೆಲೆ ಕೊಟ್ಟು ಅದಕ್ಕೆ. ಇವಾಗ ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಆಗ್ಲೇ 2.5-3 ವರ್ಷದ ಗಿಡಗಳು ಸರ್ ಶ್ರೀಗಂಧ. ಈ ಗಿಡಗಳನ್ನ ಬೆಳೆಸೋದಕ್ಕೆ ಸರ್ಕಾರ ಪ್ರೋತ್ಸಾಹ ಧನ ಕೊಡ್ತಾ ಇದೆ? ನಾವು ಫಾರೆಸ್ಟ್ ಆಫೀಸ್ ಇಂದ ಪ್ರೋತ್ಸಾಹ ಧನ ತಗೊಂಡಿದೀವಿ ಸರ್. ವರ್ಷಕ್ಕೆ ಅವಾಗ ನಾವಿದ್ದಾಗ 15 ರೂಪಾಯಿ ಕೊಡ್ತಾ ಇದ್ರು ಸರ್ ಒಂದು ಗಿಡಕ್ಕೆ. ಈಗ 1.5-2 ವರ್ಷದಿಂದ ಸಹಾಯಧನ ಬಂದಿಲ್ಲ ಸರ್. ಕರೋನಾ ಇರ್ತಕ್ಕಂತ ಸಮಸ್ಯೆಯಿಂದ ಸಹಾಯಧನ ಬಂದಿಲ್ಲ ಸರ್, ಯಾವ ಗಿಡಗಳಿಗೂ ಬಂದಿಲ್ಲ. ಈ ಆಸಿನ ಮರ ಹಾಕಿದ್ರಿ ಅಂತ ಹೇಳಿದ್ರಿ, ಈ ಆಸಿನ ಮರ ಆಕ್ಚುಲಿ ಕಾಡಲ್ಲೇ ಹೆಚ್ಚಾಗಿ ಬೆಳೀತಾ ಇದೆ, ಮತ್ತೆ ಅದನ್ನ ಒಂದು ಲಾಭದಾಯಕವಾಗಿರ್ತಕ್ಕಂತ ಬೆಳೆಯನ್ನಾಗಿ ಬೆಳೆಯಲಿಕ್ಕೆ ಹೇಗೆ ಸಾಧ್ಯ, ಮತ್ತೆ ಅದು ಮಾರುಕಟ್ಟೆ ಇದೆಯಾ ಅದಕ್ಕೆ ಹೇಗೆ ಸರ್? ಹಾಸಿನ ಮರ ನಾನು ನಮ್ಮ ಮನೆ ದೇವರಿದೆ ಸರ್, ಬಾಂಡ್ರಾವಿ ಅಂತ ಆಂಜನೇಯ, ಆ ಅಡವಿನಲ್ಲಿ ಬರೀ ಹಾಸಿನ ಮರಗಳು ಸರ್. ಕಡಿಮೆ ಅಂದ್ರೂ 50-60 ಅಡಿ ಎತ್ತರ ಇದಾವ ಸರ್. ನಾನು ಅದನ್ನ ಲಾಭದಾಯಕ ಅಂತ ಬೆಳೆಸಿಲ್ಲ, ನನಗೆ ಪರಿಸರ ಚೆನ್ನಾಗಿರ್ಬೇಕು. ಇವಾಗ ನಮ್ಮ ತೋಟದಲ್ಲಿ ಹೋದ್ರೆ ಫಾರೆಸ್ಟ್ ಅಲ್ಲಿ ಹೋದಾಗ ಆಗುತ್ತೆ. ಆ ಗಿಡಗಳು ಆಕ್ಚುಲಿ ಬಾರ್ಡ್ರಿಗೆ ಹಾಕಂತ ಗಿಡಗಳು ನನ್ನ ತೋಟದ ಮಧ್ಯದಲ್ಲೇ ಮಾಡಿದ್ದೀನಿ ಸರ್. ಲಾಭದಾಯಕ ಅಂತ ನಾನು ಮಾಡಿಲ್ಲ ಸರ್ ಗಿಡಗಳನ್ನ. ಪ್ರಕೃತಿಗೆ ನಂದು ಒಂದು ಕೊಡುಗೆ ಇರಲಿ. ಎಷ್ಟು ಹಲವಾರು ಪಕ್ಷಿಗಳು ವಾಸ ಮಾಡ್ತಾವೆ ಸರ್. ಇವಾಗ ಸೀತಾಫಲ ತಿಂತಾವೆ, ಪೇರ್ಲ ತಿಂತಾವೆ. ಆ ಪಕ್ಷಿಗಳ ಕಲರವ ಮತ್ತೆ ಸೀತಾಫಲ ಮತ್ತೆ ಈ ಗಿಡಗಳಿದ್ದಾಗೆಲ್ಲ ಜೇನು ತುಂಬಾ ಇರುತ್ತೆ ಸರ್. ಚಿಕ್ಕ ಚಿಕ್ಕ ಜೇನುಗಳೆಲ್ಲ ಆಸಿನ ಮರ, ಶ್ರೀಗಂಧ ಇವೆಲ್ಲ ಹೂ ಬಿಡುತ್ತಲ್ಲ ಸರ್ ಆ ಮರಗಳಿಂದ. ನನಗೆ ಆಕ್ಚುಲಿ ಆಸಿನ ಮರ ಅರಣ್ಯ ಕೃಷಿಗೋಸ್ಕರ ಮಾಡಿದ್ದು ಸರ್. ಲಾಭದಾಯಕ ಅಂತ ನಾನು ಮಾಡಿಲ್ಲ ಸರ್. ಪ್ರಕೃತಿನ ಇನ್ನು ನನ್ನ ಕೈಲಾದಷ್ಟು ಡೆವಲಪ್ಮೆಂಟ್ ಮಾಡ್ಬೇಕನ್ನೋದಕ್ಕೋಸ್ಕರ ಮಾಡಿರೋದು ಸರ್. ಮತ್ತೆ ತೆಂಗಿನ ಮರಗಳನ್ನೆಲ್ಲ ಹಾಕಿದ್ರಿ ಅಂತ ಹೇಳಿದ್ರಿ, ಎಷ್ಟು ಮರಗಳಿದಾವೆ ಮತ್ತೆ ಅದರಿಂದ ಯಾವ ರೀತಿ ಆದಾಯ ಬರ್ತಾ ಇದೆ? ಇವಾಗ ಸದ್ಯಕ್ಕೆ ನಮ್ಮ ಹತ್ರ ತೆಂಗಿನ ಮರ 150 ಗಿಡಗಳು ಬರ್ತಾ ಇದೆ ಸರ್. ಎಳ್ನೀರು ಪ್ಲಸ್ ಒಣಕೊಬ್ಬರಿಯಿಂದ ಕಡಿಮೆ ಅಂದ್ರೆ 50,000 ರೂಪಾಯಿವರೆಗೂ ಲಾಭ ತಗೊಂತ ಇದ್ದೀನಿ ಸರ್, ವರ್ಷಕ್ಕೊಂದ್ಸಲ. ಹೌದು ಸರ್. ಮತ್ತೆ ನನಗೆ ಕೃಷಿ ಇಲಾಖೆಯಿಂದ ಕೇಳಿದ್ರು ಸರ್, ನಾನು ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆ ಅಡಿಯಲ್ಲಿ ಸರ್ ನನಗೆ ತಾಲೂಕು ಮಟ್ಟದ ಬೆಸ್ಟ್ ಫಾರ್ಮರ್ ಅವಾರ್ಡ್ ಕೊಟ್ಟಿದ್ದಾರೆ, ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಬೆಸ್ಟ್ ಫಾರ್ಮರ್ ಅವಾರ್ಡ್ ಕೊಟ್ಟಿದ್ದಾರೆ ಸರ್ ಆತ್ಮ ಯೋಜನೆ ಅಡಿ. ಯಾವ ವರ್ಷ? 2019 ಸರ್. 2020 ಕೊಟ್ಟಿದ್ದಾರೆ ಸರ್. ಹೌದು ಸರ್, ಬೆಸ್ಟ್ ಫಾರ್ಮರ್ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಸೊ ನಿಮ್ಗೆ ಈ ಕೃಷಿ ನಿಮ್ಗೆ ತೃಪ್ತಿ ನೀಡಿದೆ ಈಗ ಸರ್? 100% ಸರ್, ಖರ್ಚಿಲ್ಲದೆ ಮಾಡ್ತಾ ಇದ್ದೀನಿ. ಬೆಂಗಳೂರು ಜೀವನಕ್ಕಿಂತ ಈಗ ಹೇಗೆ ಸರ್? ಬೆಂಗಳೂರು ಜೀವನಕ್ಕಿಂತ ಇಲ್ಲಿ ಜೀವನ ನನಗೆ ಉತ್ತಮ ಅನ್ಸಿದೆ ಸರ್. ನನ್ನ ಅದು ಯೋಚನೆ ಮಾಡಿದಾಗ, ಯಾಕಂದ್ರೆ ನಾವು ಒಂದು ಕ್ಷಣನೂ ಸುಮ್ಮನೆ ಇರಲ್ಲ, ಅದರಿಂದ ನನಗೆ ಉತ್ತಮ ಸರ್. ಇನ್ನೊಂದು, ನಾನು ಮೇನ್ ರಾಸಾಯನಿಕನ ಯೂಸೇ ಮಾಡಲ್ಲ ಸರ್, ಆದಷ್ಟು ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರು ಜೀವಾಮೃತ ಅದರಲ್ಲೇ ಹಲವಾರು ಮೆಡಿಸಿನ್ಗಳು ಮಾಡಿ ನನ್ನ ಗಿಡಕ್ಕೆ ಕೊಡ್ತಾ ಇದ್ದೀನಿ ಸರ್. ಮೇನ್ ಜೀವಾಮೃತ ವೇಸ್ಟ್ ಡಿಕಂಪೋಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಬೆಳೆಗಳಿಗೂ ನೀವು ಸಾವಯವ ಒಳಸುರಿಗಳನ್ನೇ ಕೊಡ್ತಾ ಇದ್ದೀರಿ? ಹೌದು ಸರ್. ನೀವು ಏನೇನು ಸಿದ್ಧತೆ ಮಾಡ್ಕೊಳ್ತೀರಿ ಸಾವಯವ ಸರ್? ಸಾವಯವದಲ್ಲಿ ಕಲ್ಚರ್ ಸಿಗುತ್ತೆ ಸರ್, ವೇಸ್ಟ್ ಡಿಕಂಪೋಸರ್ದು 20 ರೂಪೀಸ್ ಅದು. 200 ಲೀಟರ್ ನೀರಿಗೆ ಹಾಕಿ ಕಲ್ಚರ್ನ, 2 ಕೆಜಿ ಬೆಲ್ಲ ಹಾಕಿ ಅದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ರೊಟೇಟ್ ಮಾಡ್ತಾ ಇರೋ ಸರ್ ಕ್ಲಾಕ್ ವೈಸ್. ಅದು 1 ವಾರ ಆದ್ಮೇಲೆ ರೆಡಿ ಆಗುತ್ತೆ. ಅದನ್ನ ನಾವು ಗಿಡಗಳಿಗೆ ಪ್ರತಿಯೊಂದು ಗಿಡಕ್ಕೆ ಬುಡಕ್ಕೆ 1 ಲೀಟರ್ ಕೊಡ್ಬೋದು. ಪ್ಲಸ್ ಇನ್ನು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಮೇಕೆ ಪಿಚ್ಗೆ ಸಿಗುತ್ತೆ ಸರ್, ಅದನ್ನ ನಾವು ಪುಡಿ ಮಾಡಿಬಿಟ್ಟು ಅದ್ರಲ್ಲಿ ನೆನೆ ಇಟ್ಬಿಟ್ರೆ 4 ದಿವಸಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ. ಅದರಲ್ಲಿ ಜಿಂಕು, ಬೋರಾನು, ಮೆಗ್ನೀಷಿಯಂ, ಸಲ್ಫರ್ ಎಲ್ಲ ಇರುತ್ತೆ ಸರ್. ಅದರಲ್ಲಿ ನಾವು ಹೊರಗಡೆ ತಗೊಳ್ತಕ್ಕಂತ ಕೆಮಿಕಲ್ ಅವಶ್ಯಕತೆನೇ ಬೀಳಲ್ಲ ಸರ್ ನಮಗೆ. ಅದರಿಂದ ಅದು ಯೂಸ್ ಮಾಡ್ತೀವಿ. ಮತ್ತೆ ಜೀವಾಮೃತ ಅಂತೂ ತುಂಬಾನೇ ಉಪಯುಕ್ತವಾಗಿದೆ ಸರ್. ಈಗ ಗುಡೆಕೋಟೆಯಲ್ಲಿ ಮಾರುತಿಯವರು ಪ್ರಗತಿಪರ ರೈತರು, ಪ್ರಶಸ್ತಿ ಪುರಸ್ಕೃತರು, ಆಮೇಲೆ ಇನ್ನೇನು ಸರ್ಕಾರದಿಂದ ಆತ್ಮ ಯೋಜನೆಯಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ. ಈಗ ನೀವು ಒಬ್ಬ ಮಾದರಿ ರೈತರಾಗಿ ನಿಮ್ಮಂತೆ ಬೇರೆ ಬೇರೆ ರೈತರಿಗೆ ಯಾವ ರೀತಿ ನೀವು ಪ್ರೋತ್ಸಾಹಿಸ್ತಾ ಇದ್ದೀರಿ? ಸರ್, ಪ್ರೋತ್ಸಾಹಿಸಿದೀವಿ ಅಂದರೆ ನಮ್ಮ ಹತ್ರ ಬಂದು ಹಲವಾರು ಪ್ರೋಗ್ರಾಮ್ಗಳಿಗೆ ಆತ್ಮ ಯೋಜನೆಯಲ್ಲಿ ಮೀಟಿಂಗ್ ಕರೀತಾರೆ ಸರ್. ಅವಾಗ ಪ್ರತಿಯೊಬ್ಬ ರೈತ ಬಾಂಧವರು ಬಂದಿರ್ತಾರೆ, ಅವ್ರಿಗೆಲ್ಲ ನಾನು ಏನೇನು ಮಾಡಿರ್ತಕ್ಕಂಥದ್ದನ್ನು ವಿವರವಾಗಿ ಹೇಳ್ತೀನಿ ಸರ್. ಇವಾಗ ವೇಸ್ಟ್ ಡಿಕಂಪೋಸರ್ ಮಾಡಿದ್ದೀನಿ ಅಂತ ಹೇಳಿದೆ ಸರ್, ಅದನ್ನು ಹಲವಾರು ರೈತರು ತೊಗೊಂಡೋಗಿ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್. ತುಂಬಾನೇ ಖುಷಿಯಾಗಿದ್ದಾರೆ ಸರ್ ಅದನ್ನು ಮಾಡಿ, ಖರ್ಚಿಲ್ಲದೆ ಮಾಡಿರ್ತಕ್ಕಂಥದ್ದು. ಈಗ ನಿಮ್ಮ ಕುಟುಂಬದ ನಿರ್ವಹಣೆ ಹೇಗೆ ಸಾಗ್ತಾ ಇದೆ? ಈಗ ಸಂಪೂರ್ಣವಾಗಿ ನೀವು ಕೃಷಿಯಿಂದನೇ ನಿಮ್ಮ ಜೀವನವನ್ನ ನಿರ್ವಹಿಸ್ತಾ ಇದ್ದೀರಿ ಮತ್ತು ಉತ್ತಮವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ಕೃಷಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಿ. ಮುಂದೆ ಇನ್ನೂ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ? ಸರ್, ಲಾಭದಾಯಕ ಅಂದರೆ ಕೂಲೇರಿ ಕೊಟ್ಟು ಎಲ್ಲ ತೆಗೆದು ಸ್ವಲ್ಪ ಕಷ್ಟನೇ ಸರ್. ಲಾಭದಾಯಕ ಅನ್ನೋದಕ್ಕಿಂತ ಒಂದು ಲೆವೆಲಲ್ಲಿ ಜೀವನ ಮಾಡ್ಕೊಂಡು ಹೋಗೋದು ಸರ್, ಏನು ಟೆನ್ಷನ್ ಇಲ್ಲದಾಗೆ. ಮುಂದೆ ಏನು ಮಾಡಬೇಕಂದ್ರೆ ಪಲ್ಪ್ ಮಾಡಬೇಕಂತ ನಮ್ಮ ಯೋಜನೆ ಇದೆ ಸರ್. ಕಸ್ಟರ್ಡ್ ಆ್ಯಪಲ್ದು ಪಲ್ಪ್ ಮಾಡಬೇಕಂತ ನಮ್ಮ ಮುಂದಿನ ಯೋಜನೆ ಸರ್. ಹೌದು ಸರ್, ಹೌದು ಸರ್. ಮೌಲ್ಯವರ್ಧನೆ ಮಾಡಬೇಕನ್ನೋದೇ ನಮ್ಮ ಮುಂದಿನ ಗುರಿ ಸರ್. ಸರಿ, ಈಗ ಮಾರುತಿಯವರು ತಮ್ಮ ತೋಟದಲ್ಲಿ ಸಾಕಷ್ಟು ಜನರಿಗೆ ಕೆಲಸಗಳನ್ನು ಕೊಡ್ತಾರೆ. ಹೌದು ಸರ್, ನನ್ನ ಹತ್ರ ಇವಾಗ 5 ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೀನಿ ಸರ್. ಒಬ್ಬ ಗಂಡ್ಮಗಂಗೆ ಕಡಿಮೆ ಅಂದ್ರೆ 10 ವರ್ಷದಿಂದ ಅವ್ರಿಗೆ ಕೆಲಸ ಕೊಟ್ಟಿದ್ದೇನೆ. ನಾನು ಬೆಂಗಳೂರಲ್ಲಿ ಒಬ್ಬ ಲೇಬರ್ ಆಗಿದ್ದೆ, ನಾನು ಇವಾಗ ಓನರ್ ಆಗಿ 6 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಅವ್ರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ ಸರ್. ಈಗ ನಿಮ್ಗೆ ಅಭಿಮಾನ ಅನ್ಸುತ್ತೆ? ಏನ್ ಸರ್, ಅಭಿಮಾನ ಅನ್ನೋದಕ್ಕಿಂತ ಗರ್ವ ಜಾಸ್ತಿ ಇದೆ ಸರ್. ನಾನು ಓನರ್ ತರ, ರೈತರಾದ್ರೂ ಓನರ್ ತರ ಇದ್ದೀನಲ್ಲ ಅಂತ ಸರ್. ಈಗ ನಿಮ್ಮ ಸುತ್ತಮುತ್ತಲ ರೈತರ ಪರಿಸ್ಥಿತಿ ಹೇಗಿದೆ, ಯಾವ ಸ್ಥಿತಿಯಲ್ಲಿದ್ದಾರೆ? ಸರ್, ನಮ್ಮ ರೈತರು ಸ್ವಲ್ಪ ಬದಲಾವಣೆ ಆಗೋದು ಬಹಳ ಕಷ್ಟ ಇದೆ ಸರ್. ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆ ನಮ್ಮನ್ನು ನೋಡಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಸರ್. ಇವಾಗ 10 ಎಕರೆ ಇರೋರು 1-2 ಎಕರೆ ಈ ತರ ಸಾವಯವದಲ್ಲಿ ಬೆಳಿತಕ್ಕಂಥದ್ದನ್ನ ಚೇಂಜ್ ನಿಧಾನವಾಗಿ ಮಂದಗತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಸರ್. ಇನ್ನೊಂದು ಸುಮಾರು ವರ್ಷದಲ್ಲಿ ಎಲ್ಲರೂ ಚೇಂಜ್ ಆಗ್ತಾರೆ ಸರ್. ಸಾವಯವ ಮಾರುತಿ ಅವರಿಗೆ ನಾಲೆಡ್ಜ್ ಇದೆ, ತಿಳಿದಂತವರು. ನೀವು ಫಾರ್ಮಸಿ ಮಾಡಿದ್ದೀರಿ, ಪೋಷಕಾಂಶ ಅಂದ್ರೇನು, ಯಾವ್ಯಾವ ಪೋಷಕಾಂಶಗಳು ಯಾವ್ಯಾವ್ರಲ್ಲಿ ಸಿಗುತ್ತೆ ಅಂತ ಗೊತ್ತು. ಜನಸಾಮಾನ್ಯರಿಗೆ ಏನು ಗೊತ್ತಿರಲ್ಲ, ಅಂಥವ್ರಿಗೆ ನೀವು ಯಾವ ರೀತಿ ಅವ್ರನ್ನ ಹುರಿದುಂಬಿಸ್ತೀರಿ ಅಂತ ಸರ್? ಆ್ಯಕ್ಚುಲಿ ನಾವು ಅವ್ರು ಕೇಳ್ತಾರೆ ಸರ್, ಇದರಿಂದ ಏನು ಉಪಯೋಗ ಅಂತ. ವೇಸ್ಟ್ ಡಿಕಂಪರ್ ಅಲ್ಲಿ ಜೀವಾಮೃತ ಆಗಲಿ, ನಾವು ಅದ್ರ ಬಗ್ಗೆ ಇದರಲ್ಲಿ ಏನೇನು ಇರ್ತಕ್ಕಂಥ, ನಿಮಗೆ ಪೊಟ್ಯಾಶ್ ಹೊರಗಡೆ ತೊಗೊಂಬರ್ತೀರಾ, ಅದು ತೊಗೊಳ್ಳೇಬೇಡ್ರಿ, ಖರ್ಚಿಲ್ಲದೆ ಇದರಲ್ಲೇ ಸಿಗುತ್ತೆ, ಮತ್ತು ಮೆಗ್ನೀಷಿಯಮ್ ಸಲ್ಫರ್ ಎಲ್ಲ ಹೊರಗಡೆ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ತೊಗೊಬೇಡಿ. ಪ್ರಮಾಣ ಕಡಿಮೆ ಇದ್ರೂ ಕೂಡ ಭೂಮಿ ಬಂಜೆತನ ತಗೊಳ್ಳಲ್ಲ ಸರ್. ಒಳ್ಳೆ ಭೂಮಿನ, ಫಲವತ್ತಾದ ಭೂಮಿನ ನಾವು ಮುಂದಿನ ಪೀಳಿಗೆಗೆ ಕೊಡುಗೆ ಹಾಕಿಕೊಡ್ಬೋದು ಅಂತೇಳಿ ಈ ಥರ ಎಲ್ಲ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಸರ್. ಹೇಳ್ತೀನಿ ಕೂಡ ರೈತರಿಗೆ, ಕೆಲವರೆಲ್ಲ ಬದಲಾಗಿದ್ದಾರೆ ಕೂಡ ಸರ್. ಅದರಿಂದ ರೈತರಿಗೆ ಗೊಬ್ಬರದ ಅಂಗಡಿಗಳ ಅಗತ್ಯ ಇಲ್ಲ? ಇಲ್ಲ ಸರ್, ರೈತರಿಗೆ ಆ್ಯಕ್ಚುಲಿ ಗೊಬ್ಬರದ ಅಂಗಡಿಗಳ ಅಗತ್ಯವಿಲ್ಲ ಸರ್. ಇವತ್ತಿನ ದಿವಸ ಮೆಣಸಿನ್ಕಾಯಿ ಬೆಳೀತಾರೆ, ಇನ್ನು ನಾವು ಸಾವಯವದಲ್ಲಿ ಹಾಕ್ರಿ ಅಂದರೆ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನೂ ಬದಲಾವಣೆ, ಇವಾಗ ಅವರೆಲ್ಲ ತೊಗೊಂಡೋಗಿ ಅಂಗಡಿ ಕೊಡ್ತಾರೆ ಸರ್. ಅವನು 1 ರೋಗಕ್ಕೆ ಹೋಗಿ 5 ರೋಗಕ್ಕೆ ಔಷಧಗಳು ಕೊಡ್ತಾನೆ. ಅವನು ಹೇಳಿದ್ದೊಂದು ಪ್ರಮಾಣ, ಇಲ್ಲಿ ಬಂದೊಂದು ಹೊಡೆದಿರೋ ಪ್ರಮಾಣ, ಅದು ಸಕ್ಸಸ್ಸೇ ಆಗಲ್ಲ ಸರ್. ಮತ್ತೆ ಇನ್ನೊಂದು ಸಲ ಹೋಗ್ತಾರೆ. ಇದೇ ಥರ ಆಗಿ ಹಾಳಾಗೋಗಿದ್ದಾರೆ ಸರ್ ರೈತರು. 90% ರೈತರು ಇದೇ ಥರ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಚೇಂಜಸ್ ಆಗಿದೆ ಸರ್. ಆ್ಯಕ್ಚುಲಿ ನಾನು ಮೆಣಸಿನ್ಕಾಯಿಗೆ ವೇಸ್ಟ್ ಡಿಕಂಪೋಸರ್ ಕೊಟ್ಟಿದ್ದೀನಿ ಸರ್, 10 ಸಾಲ ಕೊಡಿ. ಅದಕ್ಕೆ ಒಳ್ಳೆ ಸಕ್ಸಸ್ ಆಗಿದೆ ಸರ್ ಅದರಿಂದ. ಒಳ್ಳೆಯದು ಮಾರುತಿ ಅವರೇ, ನೀವು ಡಿ ಫಾರ್ಮಸಿ ಓದ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ನಂತರದಲ್ಲೇ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕೆ ಅಂತೇಳಿ ಮರಳಿ ನಿಮ್ಮ ಊರಿಗೆ ಬಂದು ಈಗ ತೋಟಗಾರಿಕೆ ಬೆಳೆಗಳನ್ನೆಲ್ಲ ಬೆಳೀತಾ ಮರ ಕೃಷಿಯನ್ನು ಮಾಡ್ತಾ ಒಂದು ಲಾಭದಾಯಕವಾಗಿರ್ತಕ್ಕಂಥ ಕೃಷಿಯಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಅಷ್ಟೇ ಅಲ್ಲ, ಸರ್ಕಾರದ ಕೃಷಿ ಇಲಾಖೆಯಿಂದಲೂ ಸಹಿತ ಉತ್ತಮ ಕೃಷಿಕ ಅನ್ನುವಂಥ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡಿದ್ದೀರಿ. ನಿಮ್ಮ ಇನ್ನೂ ಕೃಷಿಯಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಲಿ ಅಂತ ಆಶಿಸ್ತಾ ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಮಾರುತಿ ಅವರೊಂದಿಗೆ ತೋಟಗಾರಿಕೆ ಕೃಷಿ ಮತ್ತು ಅರಣ್ಯ ಕೃಷಿ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಹವಾಮಾನ ವರದಿ. ಎಂದೂ ರೈತನಿಗೆ